ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ನಾರಾಯಣ್ ತಿಮ್ಮನಾಯ್ಕ ಅವರಿದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ದೇವಾಸ್ ಗ್ರಾಮದವರು. ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅನೇಕ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಏನೆಲ್ಲ ಅವರು ಮಾಡ್ಕೊತ ಬಂದಿದ್ದಾರೆ ಮತ್ತು ಅದರಲ್ಲಿ ಹೇಗೆ ಲಾಭವನ್ನು ಗಳಿಸ್ತಾ ಇದ್ದಾರೆ, ಬದುಕನ್ನು ಹೇಗೆ ಸಾಗಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ನಾರಾಯಣ್ ನಾಯ್ಕ ಅವರೇ. ನಮಸ್ಕಾರ ಸರ್. ಹೇಳಿ, ಎಷ್ಟು ಜಮೀನಿದೆ, ಏನೇನು ಮಾಡ್ತಾ ಇದ್ದೀರಿ? ನಮ್ಮದು ಒಂದು 1.5-2 ಎಕರೆ ಜಮೀನಿದೆ, ಕೃಷಿ ಭೂಮಿ, ನೀರಾವರಿ ಮಿಶ್ರಿತವಂಥ ಜಮೀನು. ನಾವು ಅದರಲ್ಲಿ ಅಡಿಕೆ, ಬಾಳೆ, ತೆಂಗು, ಏಲಕ್ಕಿ, ಕಾಳುಮೆಣಸು ಬೆಳಿತೀವಿ. ಅದರ ಜೊತೆಯಲ್ಲಿ ಉಪಬೆಳೆಯಾಗಿ ಕಾಫಿ, ಆಮೇಲೆ ಭತ್ತದ ಬೆಳೆಯನ್ನು ಕೂಡ ಬೆಳಿತೀವಿ, ಭತ್ತ, ಕಬ್ಬು. ಅದರ ಜೊತೆಯಲ್ಲಿ ಶುಂಠಿಯನ್ನು ಬೆಳಿತೀವಿ. ಇಷ್ಟು ಬೆಳೆಯನ್ನು 1.5 ಎಕರೆಯಲ್ಲಿ ಅಳವಡಿಸ್ಕೋಬೇಕಾದ್ರೆ ಏನು ತಂತ್ರವನ್ನು ಉಪಯೋಗ ಮಾಡಿದ್ರಿ? ನಾವು ಸರ್ ಸಾಂಪ್ರದಾಯಿಕವಾದಂಥ ಕೃಷಿ ಪದ್ಧತಿಯನ್ನು ನಮ್ಮ ಪಾರಂಪರಿಕವಾಗಿ ನಾವು ಕೃಷಿ ಮಾಡ್ತಾ ಇದ್ದೀವಿ. ಸಾವಯವ ಗೊಬ್ಬರವನ್ನು ಬಳಸಿ ಅದೇ ಗೊಬ್ಬರವನ್ನು ಬಳಸ್ತೀವಿ. ಈಗ ಇತ್ತೀಚಿನಗಳಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರ ಬಳಸಿದಂಥ ಬೆಳೆಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಈಳ್ಡನ್ನು ಕೊಡ್ತಾ ಇದ್ದಾವೆ. ಒಂದು ಅಂದರೆ ಇವತ್ತು ಯುವಜನತೆ ಕೃಷಿ ಪ್ರಧಾನವಾದಂಥ ಭಾರತದಂಥ ದೇಶದಲ್ಲಿ ವಿಶೇಷವಾಗಿ ಹೆಚ್ಚು ಶಿಕ್ಷಣವಂತರಾಗ್ತಿದ್ದಾರೆ. ಆದರೆ ಅವರು ನಗರೀಕರಣ ಕಡೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನಾನು ಕೂಡ ಸ್ನಾತಕೋತ್ತರ ಪದವಿಯನ್ನು ಮತ್ತು MPL ಪದವಿಯನ್ನು ಗಳಿಸಿದ್ರು ಕೂಡ ಕೃಷಿಯಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಕೃಷಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮಲ್ಲಿ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಮ್. ಕೃಷಿ ಮಾಡಿದ್ರೆ ಭೂತಾಯಿ ನಮಗೆ ಭಿಕ್ಷೆ ನೀಡ್ತಾಳೆ ಅಂತ. ಅಂದರೆ ಕರ್ಮಣ್ಯೆ ವಾದಿಕಾರಸ್ಥೆ ಮಾಪಲೇಸು ಕದಾಚನ ಅಂತ ಹೇಳ್ತೀವಿ ನಾವು. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ನಮ್ಮ ಕರ್ತವ್ಯವನ್ನು ಸಲ್ಲಿಸೋದು. ಇಲ್ಲಿ ಹಾಗಲ್ಲ, ಕೃಷಿಯಲ್ಲಿ ನಾವು ಬೆಳೆಯನ್ನು ನಿರೀಕ್ಷೆ ಮಾಡಿ ಭೂಮಹತ್ಯೆಯಲ್ಲಿ ದುಡಿಯುವಂಥ ಕೈಂಕರ್ಯವನ್ನು ಮಾಡೋದು. ಇದರಿಂದ ಏನಾಗಿದೆ ಅಂದರೆ ಇವತ್ತಿನ ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಗರೀಕರಣ ಕಡೆಗೆ ಹೋಗ್ತಿರೋದನ್ನು ತಡಿಬೋದು. ಮತ್ತು ಹೆಚ್ಚು ಯಾಕೆ ಇವತ್ತು ಕೃಷಿ ಪ್ರಧಾನವಾದಂಥ ಭಾರತದಲ್ಲಿ ಕೃಷಿ ಭೂಮಿಯ ಅವಲಂಬಿತವಾದಂಥ ಕುಟುಂಬಗಳು ಕೃಷಿಯನ್ನು ಬಿಟ್ಟು ಅದನ್ನು ಇವತ್ತು ಬಂಡವಾಳಶಾಹಿಗಳು ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೋಸ್ಕರವಾಗಿ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕೃಷಿ ಭೂಮಿಯಲ್ಲಿ ಈಳು ಪ್ರಮಾಣ ಕಡಿಮೆ ಆಗ್ತದೆ, ವೆಚ್ಚ ಜಾಸ್ತಿ ಆಗ್ತದೆ, ಖರ್ಚು ಹೆಚ್ಚಾಗ್ತದೆ. ಉದಾಹರಣೆಗೆ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ 1 ಎಕರೆ ಭತ್ತದ ಬೆಳೆಯನ್ನು ಬೆಳೆಯಬೇಕಾದ್ರೆ ಸುಮಾರು 15,000-20,000 ಖರ್ಚು ಬರುತ್ತದೆ. ಮತ್ತು ಕೂಲಿ ಆಳುಗಳ ಕೊರತೆ ಒಂದು, ಆದರೆ ಅದರಲ್ಲಿ ಬರ್ತಕ್ಕಂಥ ಈಳ್ಡ್ ಎಷ್ಟು ಅಂತ ಹೇಳಿದ್ರೆ 8-10 ಕ್ವಿಂಟಲ್ಲು ಭತ್ತ ಬರುತ್ತೆ, 15,000 ರೂಪಾಯಿ ಖರ್ಚು ಬರುತ್ತೆ. ಹಾಗೆ ನೋಡಿದರೆ ಕೃಷಿಯಿಂದ ವಿಶೇಷವಾಗಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಯಾಕೆ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂದರೆ ನಾವು ವಾರ್ಷಿಕವಾದಂಥ ಕೃಷಿ ಭೂಮಿಯ ಬೆಳೆಯನ್ನು ಮಾತ್ರ ಬೆಳೀತಾ ಇದ್ದೀವಿ, ಉಪ ಬೆಳೆಯನ್ನು ಬೆಳೀತಾ ಇಲ್ಲ. ಈಗ ನಾವು ತ್ರೈಮಾಸಿಕ ಬೆಳೆಗಳನ್ನು ಅಥವಾ ಮಾಸಿಕ ಬೆಳೆಗಳನ್ನು ಬೆಳೆದಿದ್ದು ಅಲ್ಲಿ ಕೃಷಿ ಮಾಡ್ತಕ್ಕಂಥ ಭತ್ತದ ಭೂಮಿಯಲ್ಲಿ ಕಬ್ಬನ್ನು, ಶುಂಠಿಯನ್ನು ಅಥವಾ ತರಕಾರಿ ಈ ಥರದ ಬೆಳೆಗಳನ್ನು ಉಪ ಬೆಳೆಗಳನ್ನು ಬೆಳೆಯೋದ್ರಿಂದ ವರ್ಷಂಪ್ರತಿ ಕೃಷಿಕರಿಗೆ ಕೆಲಸ ಇರುತ್ತೆ ಮತ್ತು ಆದಾಯನೂ ಬರುತ್ತೆ. ಹಾಗಾಗಿ ಹೆಚ್ಚು ಇಂದಿನ ಯುವಕರನ್ನು ಕೃಷಿಯ ಕಡೆಗೆ ನಾವು ಹೆಚ್ಚು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ. ಒಂದು ಇಂದು ಅಡಿಕೆ ತೋಟದಲ್ಲಿ ನಾವು ಕೇವಲ ಅಡಿಕೆಯನ್ನು ಮಾತ್ರ ಬೆಳಿಬಾರ್ದು, ಅದರ ಜೊತೆಯಲ್ಲಿ ಕಾಳುಮೆಣಸು, ಬಾಳೆ, ವಿಶೇಷವಾಗಿ ಕಾಫಿಯನ್ನು ಬೆಳಿಬೋದು, ವೆನಿಲ್ಲಾ ಬೆಳೆಯಂಥ ಬೆಳೆಯನ್ನು ಕೂಡ ಬೆಳಿಬೋದು. ನಾವು ಸುಮಾರು 1.5 ಕ್ವಿಂಟಲ್ಲು ವೆನಿಲ್ಲಾ ಬೆಳೆಯನ್ನು ಕೂಡ ಬೆಳೆದಿದ್ವಿ. ಇದರಿಂದ ಏನಾಗ್ತದೆ ಅಂದರೆ ಕೇವಲ ವಾರ್ಷಿಕ ಅಡಿಕೆ ಬೆಳೆಯನ್ನು ಅವಲಂಬಿತವಂಥ ರೈತರಾಗಿರದೆ ವರ್ಷಂ ಪ್ರತಿ ನಾವು ಆದಾಯವನ್ನು ಕೃಷಿ ಭೂಮಿಯಿಂದ ತೋಟದಿಂದ ಗಳಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈಗ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಕೃಷಿಯನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋದ್ರಿಂದ ಹೆಚ್ಚು ಹೆಚ್ಚು ನಾವು ಅಡಿಕೆ ಬೆಳೆಯಿಂದ ನಿರೀಕ್ಷೆ ಮಾಡ್ಬೋದು. ಉದಾಹರಣೆಗೆ 1 ಅಡಿಕೆ ಮರದಿಂದ ಕನಿಷ್ಠ ಅಂದರೆ 2 ಕೆಜಿಯಿಂದ 4 ಕೆಜಿವರೆಗೂ ಕೂಡ ನಾವು ಅಡಿಕೆ ಬೆಳಿಬೋದು ಒಳ್ಳೆಯ ಕೃಷಿ ಮಾಡಿದರೆ. ಹಾಗಾಗಿ ಇನ್ನು ಕೃಷಿ ಎಲ್ಲ ಪ್ರದೇಶದಲ್ಲೂ ಕೂಡ ಅಡಿಕೆ ಒಂದೇ ರೀತಿಯ ಫಲಿತಾಂಶವನ್ನು ಇಳುವರಿಯನ್ನು ಕೊಡಲ್ಲ. ಮಣ್ಣಿನ ಗುಣ ಆ ಪ್ರಮಾಣದಲ್ಲಿ ವ್ಯತ್ಯಾಸ ಇದ್ದಾಗ ಅಲ್ಲಿ ಕೂಡ ಬೆಳೆಯಲು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಮ್ಮ ಮೊದಲು ನಾವೇನು ಮಾಡಬೇಕು ಅಂದರೆ ಕೃಷಿಕರು ನಮ್ಮ ಭೂ ಗುಣವನ್ನು ತಿಳಿಬೇಕು, ನಮ್ಮ ಭೂಮಿಯ ಫಲವತ್ತತೆಯ ಬಗ್ಗೆ, ಭೂಮಿಯ ಗುಣಗಳ ಬಗ್ಗೆ, ಯಾವ ಬೆಳೆಯನ್ನು ಬೆಳಿಬೋದು, ಯಾವುದಕ್ಕೆ ಇರಿಗೇಷನ್ ಮಾಡಬೇಕು, ಯಾವುದಕ್ಕೆ ಡ್ರಿಪ್ ಮಾಡಬೇಕು, ಯಾವ ಬೆಳೆಯನ್ನು ಬೆಳೆದ್ರೆ ಹೆಚ್ಚು ಫಲಿತಾಂಶವನ್ನು ನೀಡಿದು ಪ್ರತಿಫಲವನ್ನು ಪಡೆಯಬಹುದು ಹೇಳೋದನ್ನು ಮೊದಲು ನಿರ್ಧಾರ ಮಾಡ್ಕೊಳ್ಬೇಕು. ಅದಕ್ಕಾಗಿ ಸರ್ಕಾರದಿಂದ ವಿಶೇಷವಾಗಿ ಸೌಲಭ್ಯಗಳಿದ್ದಾವೆ. ಕೃಷಿ ಸಹಾಯಕರ ತೋಟಗಾರಿಕೆಯ ಅಧಿಕಾರಿಗಳ ಸಹಾಯವನ್ನು ಪಡೆದು ನಮ್ಮ ಮಣ್ಣನ್ನು, ನಮ್ಮ ತೋಟದ ಅಥವಾ ನಮ್ಮ ಕೃಷಿ ಭೂಮಿಯ ಮಣ್ಣನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಸೊ ಆ ಥರ ನಾವು ಮಾಡಿ ಪರೀಕ್ಷೆ ಮಾಡಿಕೊಂಡು ನಮ್ಮ ಮಣ್ಣಿಗೆ ಯಾವ ಬೆಳೆ ಬೆಳೆದ್ರೆ ಅನುಕೂಲ ಆಗತ್ತೇಳಿ ಅವರ ಸಲಹೆ ಸೂಚಿಗಳನ್ನು ಪಡೆದು ನಾವು ಮಾಡೋದ್ರಿಂದ ಒಳ್ಳೆಯ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ. ಈಗ ಅಡಿಕೆಯನ್ನು ಒಂದು ಅಂತರದಲ್ಲಿ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಹಾಕಿರ್ತೀರಿ, ಮುಖ್ಯ ಬೆಳೆ ಆಗಿರೋದ್ರಿಂದ ಎಷ್ಟೆಷ್ಟು ಅಂತರದಲ್ಲಿ ಹಾಕಿರಿ ಮತ್ತು ಒಳ ಬೆಳೆಗಳನ್ನು ಹೇಗೆ ಹಾಕಿದಿರಿ? ಸರ್, ಅಡಿಕೆ ಮೊದಲು ನಮ್ಮದು 12 ಫೂಟಿಗೆ ಒಂದು ಫಸ್ಟ್ ನಾಟಿ ಮಾಡಬೇಕಾದ್ರೆ 12 ಫೂಟಿಗೆ ಅಂತ ಒಂದು ಸಸಿ ನೆಡ್ತಾ ಇದ್ರು. ಈ ಹೊಸದಾಗಿ ಆಧುನಿಕವಾಗಿ ಎಲ್ಲರೂ ಅಡಿಕೆ ಬೆಳೀಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ಸುಮಾರು 9 ಅಡಿಗೆ ಒಂದು ಸಸಿಯನ್ನು ಇಡ್ತಾರೆ. ಅವುಗಳ ಮಧ್ಯೆ ಏಲಕ್ಕಿಯನ್ನು ಕೂಡ ಬೆಳಿಬೋದು, ಮತ್ತು ಪ್ರತಿ ಮರಕ್ಕೆ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಹಚ್ಚಬಹುದು. ಕಾಳುಮೆಣಸಿನ ಬಳ್ಳಿಗಿನ ವಿಶೇಷತೆ ಏನಂದ್ರೆ, ಕಾಳುಮೆಣಸಿನ ಬಳ್ಳಿ ಬೆಳೆದಂತ ಅಡಿಕೆ ಮರದ ಬುಡಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ್ರೆ ಆ ಮೆಣಸಿನ ಬಳ್ಳಿ ಸಾಯುವ ಸಾಧ್ಯತೆಗಳಿರುತ್ತೆ, ಮತ್ತೆ 2 ವರ್ಷಕ್ಕೆ ಕಾಳುಮೆಣಸು ಫಸಲು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಡಿಕೆ 5-6 ವರ್ಷಕ್ಕೆ 10 ವರ್ಷಕ್ಕೆ ಪೂರ್ತಿ ಪ್ರಮಾಣದಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ಅಡಿಕೆ ಬೆಳೆಯಿಂದ. ಮತ್ತೆ ಇನ್ನೊಂದಂದ್ರೆ, ನಾವು ಸಾವಯವ ಗೊಬ್ಬರದ ಜೊತೆಯಲ್ಲಿ ಅಡಿಕೆ ಮರದಿಂದ ಬೀಳ್ತಕ್ಕಂಥ ಅಡಿಕೆಯ ಎಲೆ ಹೇಡಗಳು ಅಥವಾ ಏನು ಕಾಳುಮೆಣಸಿನ ಬಳ್ಳಿಯಿಂದ ಬೀಳ್ತಕ್ಕಂಥ ಎಲೆಗಳು ಅವೆಲ್ಲ ಅದೇ ಭೂಮಿಯಲ್ಲೇ ಬಿಡುವಂತೆ ನೋಡ್ಕೊಳ್ಬೇಕು, ಹೊರಗಡೆ ಹಾಕಬಾರ್ದು. ಅದರಿಂದ ಸಾವಯವವಾದಂಥ ಕೃಷಿ ಬೆಳೆಯೋದ್ರಿಂದ ಹೆಚ್ಚು ಹೆಚ್ಚು ನಾವು ಫಲಿತಾಂಶ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಮತ್ತು ಇವಾಗ ಏನಾಗಿದೆ ಅಂದರೆ, ಬಹಳಷ್ಟು ಮಂದಿ ಕೃಷಿ ಭೂಮಿಯಲ್ಲಿ ಹೆಚ್ಚು ಲಾಭಾಂಶ ಇಲ್ಲ ಹೇಳಿ ಕೈಗಾರಿಕೀಕರಣದ ದೃಷ್ಟಿಕೋನದಿಂದ ಅಥವಾ ನಗರೀಕರಣದ ದೃಷ್ಟಿಕೋನದಿಂದ ಹೊರಗಡೆ ಹೋಗಿ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಇದ್ದ ಭೂಮಿಯಲ್ಲೇ ಹೆಚ್ಚು ಹೆಚ್ಚು ಲಾಭ ಕೊಡ್ತಕ್ಕಂಥ ಬೆಳೆಯನ್ನು ಬೆಳಿಬೇಕು. ಉದಾಹರಣೆಗೆ ಶುಂಠಿ, ಕಬ್ಬು, ಭತ್ತ, ತರಕಾರಿ, ಸೊ ವಿವಿಧ ರೀತಿಯ ತರಕಾರಿಯ ಬೆಳೆಗಳನ್ನು ಕೂಡ ನಾವು ಬೆಳೆಯೋದ್ರಿಂದ ವರ್ಷಂ ಪ್ರತಿ ಕೆಲಸ ಆಗತ್ತೆ. ಮತ್ತು ನಾವೇ ಇನ್ನೊಂದು ಆರ್ಥಿಕವಾದಂಥ ಸಮೃದ್ಧಿ ಕೌಟುಂಬಿಕವಾಗಿ, ಇನ್ನೊಂದು ದೈಹಿಕವಾದಂಥ ಆರೋಗ್ಯವನ್ನು ಕೂಡ ನಾವೇ ಕೃಷಿ ಮಾಡೋದರಿಂದ ಹೆಚ್ಚು ನಾವು ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳೋಕೆ ಮನೆಯಲ್ಲಿ ಸಾಧ್ಯ ಅಂತ. ಇವತ್ತೇನು ಲೇಬರ್ ಕೊರತೆ ಇದೆ, ಲೇಬರ್ ಕೊರತೆ ಯಾಕೆ ಕೊರತೆ ಇದೆ ಅಂತೇಳಿದರೆ, ನಾವು ಖರ್ಚು ಮಾಡುವಂಥ ವೆಚ್ಚಕ್ಕಿಂತ ಹೆಚ್ಚು ಆದಾಯವನ್ನು ನಮ್ಗೆ ಗಳಿಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಆಗುತ್ತೆ ಅಂದರೆ, ನಾವು ಹೆಚ್ಚು ಹೆಚ್ಚು ಉಪಬೆಳೆಯನ್ನು ಬೆಳಿಬೇಕು. ಉಪಬೆಳೆಯನ್ನು ಬೆಳೆದು ಕೇವಲ ಅಡಿಕೆ ಮಾತ್ರ ಅವಲಂಬಿತರಾಗಿರಬಾರ್ದು, ಕೇವಲ ಗದ್ದೆಯಲ್ಲಿ ಭತ್ತ ಮಾತ್ರ ಅವಲಂಬಿತರಾಗಬಾರ್ದು, ಬೇರೆ ಬೇರೆ ಬೆಳೆಯನ್ನು ಬೆಳಿಬೇಕು. ಈ ಉದಾಹರಣೆಗೆ ಹೊಸದೊಂದು ಬೆಳೆ ಇವತ್ತು ನಮ್ಮ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹೇಳಿದ್ದಾರೆ, ಏನು ಸಾಂಬಾರು ಪದಾರ್ಥ ಇರ್ತಕ್ಕಂಥ ಬೆಳೆಗಳು, ಅವುಗಳು ನಾವೇನು ಮೊಗ್ಗು ಅಂತ ಹೇಳ್ತೀವಿ, ವಿಶೇಷವಾಗಿ ದಾಂಚಿನಿ, ಆ ಸಸ್ಯವನ್ನು ಬೆಳೆಯೋದ್ರಿಂದ 1 ವರ್ಷಕ್ಕೆ ಹೆಚ್ಚು ಅಂದರೆ 2 ವರ್ಷದಿಂದ ಅದು ಫಸಲು ಬರಲಿಕ್ಕೆ ಶುರು ಮಾಡುತ್ತೆ ಮೊಗ್ಗು, ಅದು 1 ಗಿಡದಿಂದ 10,000 ರೂಪಾಯಿ ನಿರೀಕ್ಷೆ ಮಾಡಬಹುದು ಅಂತ. ಸೊ ಈ ಥರದ ಬೆಳೆಗಳನ್ನೆಲ್ಲ ಅಡಿಕೆ ತೋಟದ ಮಧ್ಯದಲ್ಲಲ್ಲ, ಪಕ್ಕದ ಬೆಟ್ಟದಲ್ಲಿ ಈ ಥರ ಬೆಳೆಯೋದ್ರಿಂದ ನಾವು ಹೆಚ್ಚು ಉತ್ಪಾದನೆ ಮಾಡಬಹುದು ಅಂತ. ಅಂದರೆ ಕೃಷಿ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ ಹೆಚ್ಚಾಗಬೇಕು, ಮತ್ತು ಕೃಷಿ ಭೂಮಿಯಿಂದಲೇ ಹೆಚ್ಚು ಆರ್ಥಿಕವಂತ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಹೇಳುವುದನ್ನು ಕೂಡ ನಾವು ತೋರಿಸ್ಬೇಕು. ಯಾಕಂದ್ರೆ ನಮ್ಮ ಪಾರಂಪರಿಕವಾದಂಥ ಕೃಷಿ ಪ್ರಧಾನವಾದಂಥ ದೇಶ ನಮ್ಮದು, ಇದನ್ನು ಉಳಿಸ್ಬೇಕು. ಇನ್ನೊಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ನಾವು ನೋಡಿದಾಗ ಹೆಚ್ಚೆಚ್ಚು ಕೃಷಿ ಅಗತ್ಯತೆ ಇದೆ. ಇವತ್ತು ಅಡಿಕೆ ಬೆಳೆ ಇಷ್ಟೆಲ್ಲ ಬೆಳೆದರೂ ಕೂಡ ನಾವು ಬೇರೆ ದೇಶದಿಂದ ರಫ್ತು ಆಗ್ತಾ ಇದೆ, ಆಮದು ಮಾಡ್ಕೊಳ್ತಾ ಇದ್ದೀವಿ. ಅಡಿಕೆ ಆಮದು ಆಗಿದೆ ಈಗ, ಅಂದರೆ ಈ ರಾಷ್ಟ್ರದಲ್ಲಿ ಬೆಳೆತಕ್ಕಂಥ ಅಡಿಕೆ ಬೆಳೆಗಿಂತಲೂ ಹೆಚ್ಚು ಡಿಮಾಂಡ್ ಇದೆ, ಇಲ್ಲಿ ಡಿಮಾಂಡ್ ಇದೆ. ಸೊ ಹಾಗಾಗಿ ಆ ಥರ ಮಾಡು. ಉದಾಹರಣೆ ನಾವು ಚೀನಾ ಉದಾಹರಣೆ ಕೊಟ್ಟರೆ, ಚೀನಾದಲ್ಲಿ 1 ಎಕರೆಗೆ 175-150 ಕ್ವಿಂಟಲ್ ಭತ್ತ ಬೆಳೀತಾರೆ 1 ಎಕರೆಗೆ. ನಮ್ಮಲ್ಲಿ ಆಂಧ್ರದಲ್ಲಿ ಬೆಳೀತಾರೆ 75 ಕ್ವಿಂಟಲ್ ಬರುತ್ತೆ. ಅದು ನಮ್ಮಲ್ಲಿ ಬರೋದು ಒಂದು 15-20 ಕ್ವಿಂಟಲ್ 25 ಕ್ವಿಂಟಲ್ ವರೆಗೆ ಮಾತ್ರ 1 ಎಕರೆ 1 ವರ್ಷಕ್ಕೆ. ಬಟ್ ವೈ ನಾಟ್ ಹಿಯರ್, ಇಲ್ಲಿ ಯಾಕೆ ಆಗಲ್ಲ? ಇಲ್ಲಿ ಚೀನಾದಲ್ಲಿ ಹೆಚ್ಚು ಕಡಿಮೆ 1 ವರ್ಷಕ್ಕೆ 4 ಬೆಳೆ ಬೆಳೀತಾರೆ, ಅಲ್ಪಾವಧಿ ಬೆಳೆಗಳನ್ನು ಬೆಳೀತಾರೆ. ಭತ್ತನೇ ಬೆಳೆದಿದ್ರೆ 4 ಬೆಳೆಯನ್ನು ಬೆಳೀತಾರೆ. 4 ಬೆಳೆ ಅಂದರೆ ಸುಮಾರು 3 ತಿಂಗಳಿಗೆ 1 ಕಟಾವ್ ಆಗ್ತಕ್ಕಂಥ ಬೆಳೆಗಳು. ನಮ್ಮಲ್ಲಿ ಇಲ್ಲ, ಈಗ ನಾವು ಕನಿಷ್ಠ ಅಂದರೆ 5-6 ತಿಂಗಳು ಬೇಕಾಗ್ತದೆ ಭತ್ತದ ಬೆಳೆ. ಸೊ ಆ ಥರ ಬೆಳೆ ಬೆಳೆಯೋದ್ರಿಂದ ಇವತ್ತು ಚೀನಾ ಕೃಷಿ ಪ್ರಧಾನವಂತ ದೇಶವಾಗಿ ಕೃಷಿಯಿಂದಲೇ ಹೆಚ್ಚು ಆದಾಯ ಗಳಿಕೆ ಮಾಡ್ಬೋದು ಹೇಳಿ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ವಿ. ಸೊ ಹಾಗಾಗಿ ನಾವು ಸರ್ ಈ ತೋಟಗಾರಿಕೆ ಬೆಳೆಯನ್ನು ಬೆಳಿಬೇಕು, ಮತ್ತು ಅಗ್ರಿಕಲ್ಚರಿಷ್ಟು ಹೆಚ್ಚು ಇಕ್ವಿಪ್ಮೆಂಟ್ಸ್, ಹೊಸ ಆಧುನಿಕ ತಂತ್ರಜ್ಞಾನ ಇರ್ತಕ್ಕಂಥ ಸಲಕರಣೆಗಳನ್ನು ಕೃಷಿಯಲ್ಲಿ ಬಳಸಬೇಕು. ಅದರಿಂದ ಕಾರ್ಮಿಕರ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಬೆಳೆಯನ್ನು ಹಾಕಿದಾಗ, ಬಹು ಬೆಳೆ ಹಾಕಿದಾಗ ಅವುಗಳ ನೀರಿನ ಅಗತ್ಯತೆ, ಪೋಷಕಾಂಶಗಳ ಅಗತ್ಯತೆ, ಬಿಸಿಲಿನ ಅಗತ್ಯತೆ ಇವೆಲ್ಲ ಬೇರೆ ಬೇರೆ ಇರುತ್ತೆ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ. ಅದನ್ನೆಲ್ಲ ಹೇಗೆ ನೋಡ್ಕೋಬೇಕು ಮತ್ತು ಅದಕ್ಕೆ ತಕ್ಕಂತೆ ಹೇಗೆ ಒದಗಿಸ್ಬೋದು ಇವನ್ನೆಲ್ಲ ಅಂತ. ಒಂದು ನಾ ಈಗಾಗಲೇ ಹೇಳಿದಂತೆ ಮಣ್ಣಿನ ಗುಣವನ್ನು ನೋಡಬೇಕು, ಮತ್ತು ಅಲ್ಲಿ ಪೂರಕ್ಕೆ ಆಗ್ತಕ್ಕಂಥ ನೀರಿನ ಪ್ರಮಾಣ. ಈಗ ನಮ್ಮಲ್ಲಿ ಹೆಚ್ಚಾಗಿ ಸಿದ್ದಾಪುರದನ್ನೇ ಹೋಲಿಕೆಯನ್ನು ಮಾಡಿ ನೋಡಿದ್ರೆ ಹೆಚ್ಚು ನೀರಾವರಿ ಇರ್ತಕ್ಕಂಥ ಜಮೀನುಗಳೇ ಜಾಸ್ತಿ, ನಮಗೆ ಹೊರ ನೀರಿನ ಅವಶ್ಯಕತೆ, ಬೋರ್ವೆಲ್ ನೀರಿನ ಅವಶ್ಯಕತೆ ಇಲ್ಲ. ಕೃಷಿ ಭೂಮಿ ಆ ಥರದ ಭೂಮಿ ಇರೋದ್ರಿಂದ ನಾವು ಒಂದು ನೀರಾವರಿ ದೃಷ್ಟಿಕೋನದ ನೋಡಿದಾಗ ಅಡಿಕೆಗೆ ಭಾಳ ನೀರು ಬೇಡಾಗತ್ತೆ, ಅಡಿಕೆಗೆ ಅತ್ಯಂತ ಕಡಿಮೆ ಪ್ರಮಾಣದ ನೀರು ಸಾಕಾಗತ್ತೆ. ಇನ್ನೊಂದು ನೀರನ್ನು ಒದಗಿಸಿದ್ರೆ ಬಹುತೇಕ ಎಲ್ಲ ಮಣ್ಣಿಗೂ ಒಪ್ಪಿಕೊಳ್ತಕ್ಕಂಥ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಒಂದು. ಇನ್ನೊಂದು ಸಾವಯವ ಗೊಬ್ಬರವನ್ನು ನಾವು ಈಗ ತಾವು ಹೇಳಿದಂತೆ ನಾವೇ ತಯಾರು ಮಾಡಿಕೊಳ್ಬೇಕು, ನಾವೇ ಸಾವಯವ ಗೊಬ್ಬರಗಳನ್ನು ಕಾಂಪೋಸ್ಟ್ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡ್ರೆ ಅದರಿಂದ ಹೆಚ್ಚು ನಾವು ಒಂದು ಹೈನುಗಾರಿಕೆನೂ ಮಾಡ್ಬೋದು. ಹೈನುಗಾರಿಕೆಯನ್ನು ನಾವು ಮಾಡೋದ್ರಿಂದ ನಮ್ಮ ಪಾರಂಪರಿಕ ಹೈನುಗಾರಿಕೆಯನ್ನು ಮಾಡಬೇಕಾಗುತ್ತೆ. ಮೊದಲೇ ಇರ್ತಕ್ಕಂಥ ತಳಿಗಳು, ಆಕಳ ತಳಿಗಳನ್ನು ಅದನ್ನು ನಾವು ಸಾಕ್ಕೊಳ್ಳೋದ್ರಿಂದ ಕಾಂಪೋಸ್ಟ್ ಗೊಬ್ಬರವನ್ನು ಹೆಚ್ಚು ತಯಾರು ಮಾಡ್ಬೋದು, ನಮ್ಮ ಭೂಮಿಗೆ ಒದಗಿಸ್ಕೊಡ್ಬೋದು, ಒಂದು ಬೆಳೆಗೂ ಅನುಕೂಲ ಆಗುತ್ತೆ, ಇನ್ನೊಂದು ಹೈನುಗಾರಿಕೆಯಿಂದ ಲಾಭವನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾವಯವ ಗೊಬ್ಬರ ಹಾಕೋದ್ರಿಂದ ಎಲ್ಲ ಮಣ್ಣಿಗೂ ಬೇಕು, ಎಲ್ಲ ಜಾಗಕ್ಕೂ ಬೇಕು, ಎಲ್ಲ ಬೆಳೆಗಳಿಗೂ ಸಾವಯವ ಒಗ್ಗಿ ಬಿಡುತ್ತೆ. ರಾಸಾಯನಿಕ ಅಂತಿಂಥದ್ದು ಹಾಕುವಾಗ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಇದಕ್ಕೊಂದು ಸ್ವಲ್ಪ ಕಡಿಮೆ ಹಾಕಬೇಕು ಅನ್ನುವಂಥದ್ದು. ನೀರನ್ನು ಕೊಡುವಾಗ ಇದು ಅಷ್ಟು ನೀರನ್ನು ಬಯಸಲ್ಲ, ಇಷ್ಟು ಇದು ತೇವಾಂಶ ಇಷ್ಟು ಬಯಸಲ್ಲ ಅನ್ನುವಂಥದ್ದು, ಇವನ್ನೆಲ್ಲನೂ ಸರಿಯಾಗಿ ಗಮನಿಸ್ಬೇಕಲ್ಲ. ಒಂದು ಬೆಳೆಗೆ ಜಾಸ್ತಿ ಕೊಟ್ವಿ, ಇನ್ನೊಂದು ಬೆಳೆ ಜೊತೆಗೆ ಹಾಕಿದ ಬೆಳೆ ಅಷ್ಟು ನೀರನ್ನು ಕೊಟ್ಟ ಮೇಲೆ ಅವು ತೊಂದರೆಗೆ ಒಳಗಾಗ್ತವು, ಇವೆಲ್ಲ ಗಮನಿಸಿ ಅದಕ್ಕೆ ಪೂರಕ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು. ಒಂದ್ಸರಿ ಭತ್ತ ಬೆಳೆದ್ರೆ ಅದೇ ಭೂಮಿಯಲ್ಲಿ ಕಬ್ಬು ಬೆಳಿಬೇಕು ಸರ್, ಒಂದ್ ಎರಡು ವರ್ಷ ಕಬ್ಬು ಬೆಳಿಬೇಕು, ಆ ಕಬ್ಬನ್ನು ತೆಗೆದು ಆಮೇಲೆ ಶುಂಠಿ ಬೆಳಿಬೇಕು. ಹೀಗೆ ಅಂದ್ರೆ ಬೆಳೆಯನ್ನು ಬದಲಾವಣೆ ಮಾಡಬೇಕು. ಅಲ್ಲಿ ಇನ್ನೊಂದು ನಾವು ಭತ್ತದ ತಳಿ ಅಥವಾ ನಮಗೆ ಬೇಕಾದಂಥ ಅಗ್ರಿಕಲ್ಚರ್ ಬೇಕಂತ ಕೃಷಿ ಹೀಗೆ ಬೇಕಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸೀಡ್ಸ್, ಉತ್ತಮ ತಳಿಯ ಸೀಡ್ಸ್ಗಳನ್ನು ನಾವು ಖರೀದಿ ಮಾಡಬೇಕಾಗುತ್ತೆ. ಜರ್ಮಿನೇಷನ್ ಬೈ ಫಂಗಿಸ್, ಈ ಶಿಲೀಂಧ್ರ ನಾಶಕ ಮಾಡಿ ಗಿಡಗಳನ್ನು ನಾವು ಬೀಜೋಪಚಾರ ಮಾಡಿದಂಥ ಬೀಜಗಳನ್ನೇ ನಮ್ಮ ಹೊಲಗದ್ದೆಗಳಿಗೆ ಬಿತ್ತಬೇಕಾಗುತ್ತೆ. ಇನ್ನೊಂದು ನಾವು ಭಾಳ ನಮ್ಮ ಪಾರಂಪರಿಕವಾಗಿ ನೀವೆಲ್ಲ ಗಮನಿಸ್ಬೋದು, ತರಕಾರಿ ಬೆಳಿಬೇಕಾದ್ರೆ ತರಕಾರಿ ಬೆಳೆಯುವಂಥ ಭೂಮಿಯನ್ನು ಸಾಯಿಲನ್ನು ಸುಡುವ ಪದ್ಧತಿ ಇತ್ತು. ನಮಗದು ಯಾಕೆ ಸುಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂರಿಗೂ ಗೊತ್ತಿಲ್ಲ. ತರಕಾರಿ ಬೆಳೆಯುವಂಥ ಪೂರ್ವದಲ್ಲಿ ನಿಮಗಾಗಿ ಗೊತ್ತಿರ್ಬೋದು ಸರ್, ಅಲ್ಲಿ ಭೂಮಿಯನ್ನು ಸ್ವಲ್ಪ ಏನು ಅಡಿಕೆ ಸಿಪ್ಪೆನೋ ಅದು ಏನೇನೋ ಹಾಕಿಬಿಟ್ಟು ಸುಟ್ಟು ಆ ಜಾಗದಲ್ಲಿ ತರಕಾರಿ ಬೆಳೀತಿದ್ರು. ಸುಟ್ಟು ಮಣ್ಣಿನಿಂದ ಯಾವುದೇ ಪೋಷಕಾಂಶ ಇರಲ್ಲ. ಆದರೂ ಯಾಕೆ ಸುಡ್ತಾ ಇದ್ರು ಹೇಳೋದು ವೈಜ್ಞಾನಿಕವಾಗಿ ಸತ್ಯ. ಇವತ್ತು ನೋಡಿದಾಗ ನಮ್ಮ ಪೂರ್ವಜರು ಪಾರಂಪರಿಕವಾದಂಥ ಈ ಥರ ತರಕಾರಿ ಬೆಳೆಯುವಂಥ ಸಂದರ್ಭದಲ್ಲಿ ಸುಟ್ಟ ಮಣ್ಣಿನಲ್ಲಿ ಫಂಗಸ್ಗಳು ಸಾಯ್ತಿತ್ತು. ಭೂಮಿಯ ಮೇಲ್ಪದರದಲ್ಲಿ ಫಂಗಸ್ ಇರುತ್ತೆ, ಆ ಫಂಗಸನ್ನು ಸಾಯಿಸೋದಕ್ಕಾಗಿ ಭೂಮಿಯ ಮೇಲ್ಮಣ್ಣನ್ನು ಸುಟ್ಟು ಆ ಜಾಗದಲ್ಲಿ ತರಕಾರಿ ಬೆಳೀತಾ ಇದ್ರು. ಇದು ಈಗ ನಾವು ವೈಜ್ಞಾನಿಕವಾಗಿ ಕಂಡುಕೊಂಡಿದ್ದು, ಈ ಅದಕ್ಕಾಗೇ ಮಾಡ್ತಿದ್ರು ನಮ್ಮ ಪೂರ್ವಜರು ನೂರಾರು ವರ್ಷಗಳಿಂದ ಅಂತ ಹೇಳಿ. ಅಂದ್ರೆ ಕೆಲವೊಂದಿಷ್ಟು ಹಿರಿಯರಿಂದ ಕಲಿಯುವಂತ ತಂತ್ರಜ್ಞಾನಗಳು, ಕೆಲವೊಂದಿಷ್ಟು ವೈಜ್ಞಾನಿಕವಾಗಿ ಮತ್ತೆ ಪ್ರಾಯೋಗಿಕವಾಗಿ ಅವುಗಳನ್ನ ಪ್ರೂವ್ ಮಾಡಿ ಕೊಟ್ಟಂತ ಜ್ಞಾನ ಎಲ್ಲವೂ ಕೂಡ ಮುಖ್ಯನ ಅಂತೇಳಿ ಅನ್ಸುತ್ತೆ. ಅದ್ರ ಜೊತೆಗೆ ನಮ್ಗೆ ಆದಾಯ ಬೇರೆ ಬೇರೆ ಮೂಲಗಳಿಂದ ಬರಬೇಕು ಅಂತೇಳಿ ಅಂದಾಗ, ನೀವು ಹೇಳ್ದಂಗೆ ಹೈನುಗಾರಿಕೆ ಮಾಡುವಂಥದ್ದು, ಒಂದಿಷ್ಟು ಕೋಳಿ ಸಾಕೋದು, ಒಂದಿಷ್ಟು ಆಡು ಕುರಿ ಇಂಥವೆಲ್ಲನೂ ಸಾಕೋಣಿಕೆ ಮಾಡೋದು, ಇವು ಕೂಡ ಪೂರಕವಾಗಿ ನಮಗೆ ಗೊಬ್ಬರ ಕೊಡ್ತವೆ. ಜೊತೆಗೆ ಅಲ್ಲಿರುವಂಥ ಕಳೆ ಅಥವಾ ಮೇವು ಅವುಗಳನ್ನು ನಾವು ಅಲ್ಲಿ ಹೋಗಿ ಹಾಕಲಿಕ್ಕೂ ಕೂಡ ಆಗುತ್ತೆ. ಮತ್ತು ಅಲ್ಲಿ ಸಿಗ್ತಕ್ಕಂಥ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನೊಳಗೆ ಏನು ಹೇಳ್ತೀರಿ ಸರ್? ತಾವು ಹೇಳಿದಂತೆ ಈಗ ಉಪಬೆಳೆ ಬೆಳೆದ್ರೆ, ಉದಾಹರಣೆಗೆ ನಾವು ಒಂದು ಉದಾಹರಣೆ ಕೊಡಬೇಕಂದ್ರೆ ವಿಶ್ವಮಟ್ಟದಲ್ಲಿ ಇಸ್ರೇಲ್ದಲ್ಲಿ ಒಂದು ಟೊಮೆಟೊ ಗಿಡದಿಂದ 3 ಕ್ವಿಂಟಲ್ ಒಂದು ವರ್ಷಕ್ಕೆ ಹಣ್ಣು ಕೊಡತ್ತೆ ಇಸ್ರೇಲ್ನಲ್ಲಿ. ನಾವು ಅಧ್ಯಯನ ಮಾಡಿದಂತೆ ತಿಳ್ಕೊಂಡಂತೆ ನೋಡಿದಾಗ ಒಂದು ಗಿಡ 3 ಕ್ವಿಂಟಲ್, ನಮ್ಮಲ್ಲಿ 3 ಕೆಜಿ 4 ಕೆಜಿ ಬಿಡ್ಬೋದು ಒಂದು ಗಿಡ. ಬಟ್ ಆ ಥರದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಈಗ ನೀವು ಹೇಳಿದಂತೆ ಸರ್, ನಾವು ಹೈನುಗಾರಿಕೆ ಮಾಡುವುದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರಿಂದ ಅದರಿಂದ ಹೆಚ್ಚು ಹೆಚ್ಚು ಕಾಂಪೋಸ್ಟನ್ನು ಬಳಸಿ ಅದನ್ನೇ ನಮ್ಮ ಹೊಲಗದ್ದೆಗಳಿಗೆ ಉಣಿಸೋದ್ರಿಂದ ಭೂಮಿಯ ಫಲವತ್ತತೆಯೂ ಹೆಚ್ಚಾಗುತ್ತೆ. ರಾಸಾಯನಿಕ ಗೊಬ್ಬರಗಳಿಂದ ಅಡಿಕೆ ಮರದ ಆಯುಷ್ಯ ಹೆಚ್ಚಾಗಲ್ಲ, ಕಡಿಮೆ ಆಗುತ್ತೆ. ಅದೇ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ನೆಟ್ಟಂಥ ಅಡಿಕೆ ಮರಗಳು ಇವತ್ತೂ ಇದ್ದಾವೆ. ಅವುಗಳ ಕುರು ಇದೆ. ಬಟ್ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅಡಿಕೆ ಬೆಳೆಯೋದ್ರಿಂದ ಈಗ ಸದ್ಯಕ್ಕೆ ಹೆಚ್ಚು ಈಳ್ಡ್ ಬರಬಹುದು, ಬಟ್ ಅದರ ಆಯುಷ್ಯ ಬಹಳ ಕಡಿಮೆ ಇರುತ್ತೆ, 15 ವರ್ಷ 20 ವರ್ಷ ಇರುತ್ತೆ. ಬಟ್ 50 ವರ್ಷದವರೆಗೂ ಕೂಡ ಅಡಿಕೆ ಬೆಳಿಬಹುದು. ಯಾವಾಗ ಸಾಧ್ಯತೆ ಇರುತ್ತೆ, ಅಡಿಕೆ ಆಯುಷ್ಯ ಹೆಚ್ಚಾಗತ್ತೆ, ಅಡಿಕೆ ಗುಣಮಟ್ಟ ಹೆಚ್ಚಿರುತ್ತೆ, ಉತ್ತಮ ತಳಿಯ ಬೆಳೆ, ಉತ್ತಮ ತಳಿಯ ಅಡಿಕೆ ಸಸಿಗಳನ್ನ ನೆಡೋದ್ರಿಂದ, ಮತ್ತು ಸಾವಯವ ಗೊಬ್ಬರವನ್ನೇ ಬಳಸೋದ್ರಿಂದ ಭೂಮಿ ಫಲವತ್ತತೆಯನ್ನು ಕಾಪಾಡಿಕೊಳ್ಬಹುದು ಮತ್ತು ಅದರ ಆಯುಷ್ಯವನ್ನು ಕೂಡ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ. ನೀವು ಮಾಡಿದಿರಿ? ಹಾಂ ಸರ್, ಆ ಥರ ನಾವು ಮಾಡಿದ್ದೀವಿ. ಅಂದರೆ ಅದಕ್ಕೆ ಪೂರಕವಾದಂಥ ಬೇರೆ ಕಸುಬುಗಳು, ಹೈನುಗಾರಿಕೆ, ಕೋಳಿ, ಕುರಿ, ಆಡು, ಈಗ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿದ್ದೀವಿ. ಬಟ್ ಹೈನುಗಾರಿಕೆ ಮತ್ತು ಕುರಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಅದರ ಜೊತೆಲಿ ಕೃಷಿಯನ್ನು ಮಾಡಿದ್ದು. ಎಷ್ಟೆಷ್ಟು ಸಾಕಿದ್ರಿ ಹೆಂಗಾದ್ರೆ ಅದನ್ನ? ಕುರಿ ಈಗ ಸದ್ಯಕ್ಕೆ ಕುರಿ ಮತ್ತು ಕುರಿಯೆಲ್ಲ ನಾವು ಕಡಿಮೆ ಮಾಡಿದ್ದೇವೆ. ಬಟ್ ನಾವು ಕುರಿ ಬೆಳೆಸಿದ್ವಿ, ಈಗ ಈಗ ಅದನ್ನ ಈಗ ಸದ್ಯಕ್ಕಿಲ್ಲ ಕುರಿ. ಬಟ್ ಕುರಿ ಗೊಬ್ಬರವನ್ನು ನಾವು ಈಗ ತರಿಸ್ಕೊಂಡು ಆಗ್ತಾ ಇದೀವಿ. ಈಗ ಇಲ್ಲಿ ಸಾಕಾಣಿಕೆ ಮಾಡಬಹುದು? ಹಂಗೆಲ್ಲ ಮಾಡಬಹುದು, ಕುರಿ ಸಾಕಾಣಿಕೆ ಮಾಡಬಹುದು. ಈಗ ಹೊಸ ಹೊಸ ತಳಿಯ ಕುರಿ ಎಲ್ಲ ಬಂದಿದ್ದಾವೆ. 1 ವರ್ಷಕ್ಕೆ 40 ಕೆಜಿ ಮಾಂಸ ಕೊಡ್ತಕ್ಕಂಥ ಕುರಿಗಳು ಕೃಷಿ ಇಲಾಖೆಯವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ರೈತರಿಗೋಸ್ಕರ. ನಮ್ಮ ಸರ್ಕಾರಗಳು ಮಾಡಬಹುದು. ಈಗ ಸರ್ಕಾರದ ಯೋಜನೆ ಇದೆ, 1+2, 3+5, 7+3 ಈ ಯೋಜನೆಗಳಿದ್ದಾವೆ, ಸರ್ಕಾರ ಸ್ಕೀಮ್ ಎಲ್ಲ ಇದಾವೆ. ಈಗ ಬಹಳಷ್ಟು ಮಂದಿ ಬೆನಿಫಿಟ್ ತಗೊಂಡಿದ್ದಾರೆ, ಕುರಿ ಸಾಕಾಣಿಕೆ ಎಲ್ಲ ಮಾಡಿದ್ದಾರೆ. ಬಟ್ ಕುರಿ ಗೊಬ್ಬರ ನಾವು ಈಗ ಸದ್ಯ ಕುರಿ ನಮ್ಮಲ್ಲಿ ಇಲ್ಲ. ಈಗ ನಾವು ಕುರಿ ಏನು ಕುರಿ ಗೊಬ್ಬರ ತರಿಸಿ ಹಾಕ್ಕೊಳ್ತಾ ಇದೀವಿ. ಅಂದ್ರೆ ನೀವು ಹೇಳಿದ್ರಲ್ಲ 3+4, 2+3 ಹಿಂಗೆಲ್ಲ, ಅಂದ್ರೆ 3 ಹೆಣ್ಣು 2 ಗಂಡು ಹಿಂಗೆ 1 ಕುರಿ ಹಣವನ್ನ ನಾವು ತುಂಬಿಕೊಳ್ಬೇಕು, 2 ಸರ್ಕಾರ ತುಂಬುತ್ತೆ. 10,000 ಇದ್ರೆ 7,500 ಸರ್ಕಾರ ಕೊಡುತ್ತೆ, 2,500 ನಾವು ಕಟ್ಟಬೇಕು. ಸ್ಕೀಮ್ ಒಳ್ಳೇದಿದೆ, ಯಾಕೆ ಬಳಸ್ಕೊಂಡಿಲ್ಲ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಬೇಕಾದ್ರೆ ಯಾಕೆ ಬಳಸ್ಕೊಳ್ಳಿಲ್ಲ? ಅದೆಲ್ಲ ಬಳಸ್ತೇವೆ ನಾವು, ನಾವು ತಗೊಂಡಿದ್ವಿ ಅದನ್ನ, ಆ ಸ್ಕೀಮಲ್ಲೇ ಕುರಿ ತಗೊಂಡಿದ್ವಿ ನಾವು. ತಗೊಂಡು ಆ ನಂತರ ಬಿಟ್ಟ ಅದನ್ನ ಮಾರಾಟ ಮಾಡಿದ್ವಿ. ಅಂದ್ರೆ ಸಾಕಾಣಿಕೆ ಮಾಡುವ ದೃಷ್ಟಿಕೋನದಿಂದ ಈಗ ಸ್ವಲ್ಪ ಕಷ್ಟ ಇದೆಯಾ? ಕಷ್ಟ ಇಲ್ಲ, ಭೂಮಿ ಏನಂದ್ರೆ ಭೂಮಿ ಫಲವತ್ತತೆ ಮತ್ತೆ ಈಗ ಫಾರೆಸ್ಟ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಈಗ ಕಡಿಮೆ ಸಾಕಾಣಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ಅದರಲ್ಲಿ ಸಾಕಾಣಿಕೆ ಮಾಡಿದ್ರೆ ಒಳ್ಳೆ ಏನು ಆದಾಯ ಗಳಿಕೆ ಮಾಡಬಹುದು. ಅಲ್ಲ, ಅರಣ್ಯ ಜಾಸ್ತಿ ಆಗೋದಕ್ಕೂ ನೀವು ಸಾಕಾಣಿಕೆ ಮಾಡೋಕೆ ಏನು ಸಂಬಂಧ? ಫಾರೆಸ್ಟ್ ಲ್ಯಾಂಡ್ಗೆ ಕುರಿಗಳನ್ನೆಲ್ಲ ಮೇಯಿಸ್ಲಿಕ್ಕೆ ಹೋಗೋದು, ಅಲ್ಲಿನ ಅವರೆಲ್ಲ ಬಾರ್ಡರ್ ಮಾಡಿದ್ದಾರೆ, ಬೇಲಿಗಳು ಮಾಡಿದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಈಗ ನಮ್ಮ ನಮ್ಮ ಭೂಮಿಯಲ್ಲೇ ಕುರಿಯನ್ನ ಮೇಯ್ಲಿಕ್ಕೆ ಬಿಡಬೇಕಾಗತ್ತೆ. ಇಲ್ಲೋ ಕುರಿಯನ್ನು ಕೆಲವು ತಳಿಗಳು ಇವತ್ತು ಮನೆಯಲ್ಲೇ ಸಾಕ್ಲಿಕ್ಕೆ, ಶೆಡ್ ಮಾಡಿ ಸಾಕ್ಲಿಕ್ಕೆ, ಸ್ಟೆಪ್ ಬೈ ಸ್ಟೆಪ್ ಶೆಡ್ ಮಾಡಿ ಸಾಕ್ಲಿಕ್ಕೆ ಕೂಡ ಅವಕಾಶಗಳಿದ್ದಾವೆ. ಶೆಡ್ ಅಲ್ಲಿ ಸಾಕಾಣಿಕೆ ಮಾಡಬಹುದಾಗಿತ್ತು. ನೀವು ಮಾಡಬಹುದಾಗಿತ್ತು, ಸೊ ಮಾಡುವ ಯೋಜನೆ ಇದೆ, ಅದು ಇದೆ, ಮಾಡುವ ಯೋಜನೆ ಇದೆ, ಮಾಡಬೇಕು. ಅಂದ್ರೆ ಒಂದು ಪ್ರದೇಶದೊಳಗೆ ಇಷ್ಟೆಲ್ಲ ಮಳೆ, ಹೆಚ್ಚು ಮಳೆ ಆಗುವಂತ ಪ್ರದೇಶದೊಳಗೂ ಕೂಡ ನಾವು ಒಂದು ಶೆಡ್ ಅನ್ನ ಮಾಡಿ ಕುರಿಯನ್ನ ಸಾಕಾಣಿಕೆ ಮಾಡಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯ ಇದೆ, ಬಟ್ ಇಲ್ಲಿ ನಮ್ಮ ಮಲೆನಾಡಲ್ಲಿ ಮಳೆ ಜಾಸ್ತಿ ಬೀಳೋದ್ರಿಂದ ಕೆಲವು ಹೊಸ ಹೊಸ ತಳಿಯ ಕುರಿಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ಹೇಳ್ತಾರೆ. ಬಟ್ ನಮ್ಮ ಪಾರಂಪರಿಕ ಮೊದಲ ಇಲ್ಲಿ ಇರ್ತಕ್ಕಂಥ ಕುರಿಗಳನ್ನೇ ಸಾಕಿದ್ರೆ, ಹಳ್ಳಿ ಕುರಿಗಳನ್ನು ಸಾಕಿದ್ರೆ ಹೆಚ್ಚು ಅದೇ ರಿಸಲ್ಟ್ ಚಲೋ ಕೊಡ್ಬೋದು, ಮತ್ತೇನೋ ಅದಕ್ಕೆ ತೊಂದರೆ ಆಗ್ಲಿಕ್ಕಿಲ್ಲ ಈ ಮಳೆಗೆ ವಾತಾವರಣಕ್ಕೆ ತಕ್ಕಂತೆ. ಅಂದ್ರೆ ನಾವು ಶೆಡ್ ಅಲ್ಲಿ ಸಾಕಾಣಿಕೆ ಮಾಡಬೇಕಾದ್ರೂ ತೊಂದರೆ ಆಗುತ್ತಾ? ಬಿಟ್ಟು ಸಾಕಾಣಿಕೆ ಬಿಟ್ಟು ಮೇಯ್ಲಿಕ್ಕೆ ಬಿಟ್ಟು ಅಲ್ಲಿ ಏನೋ ತೊಂದರೆ ಆಗ್ಬಹುದು. ಶೆಡ್ ಅಲ್ಲೇ ಸಾಕಾಣಿಕೆ ಮಾಡಬೇಕಾದ್ರೆ ಅವ್ರು ಬೇಕಾದಂತ ವಾತಾವರಣ ಎಲ್ಲವನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಟೆಂಪರೇಚರ್ ಆಗ್ಬಹುದು, ನೀರಾಗ್ಬಹುದು, ಅದಕ್ಕೆ ಆಹಾರ ಆಗ್ಬಹುದು, ಏನ್ ಬೇಕಾದ್ರೂ ನಾವು ಕೊಟ್ಟು ಅದಕ್ಕೆ ಎಂತ ಆಹಾರ ಬಯಸುತ್ತೆ ಅದನ್ನೇ ಕೊಟ್ಟು, ಎಷ್ಟು ಟೆಂಪರೇಚರ್ ಬಯಸುತ್ತೆ ಅಷ್ಟು ಕೊಟ್ಟು, ಗಾಳಿ ಆಡುವಂಗ್ ಮಾಡಿ, ಮಳೆಯಿಂದ ಏನು ತೊಂದರೆ ಆಗದಂಗ್ ಮಾಡಿದ್ರೆ ಇಲ್ಲಿ ಸಾಧ್ಯತೆ ಇದೆ. ಹೊರಗಡೆ ಬಿಟ್ಟಾಗ ಕುರಿ ಹಿಕ್ಕಿ ಅದರ ಗೊಬ್ಬರ ಎಲ್ಲ ಹೊರಗಡೆ ಬಿದ್ದು ಹೋಗ್ತದೆ. ಆ ಫಾರೆಸ್ಟೈಸೇಷನ್ ಅಂತ ಹೇಳ್ತೀವಿ ನಾವು, ಆ ತರ ಸಾಧ್ಯತೆ ಇದೆ. ಬಟ್ ನಮ್ಮಲ್ಲೇ ಬೆಳೆಸಿದ ಗೊಬ್ಬರನೂ ಇಲ್ಲೇ ಉಳಿಯುತ್ತೆ, ಸಾಕಿ ಶೆಡ್ ಅಲ್ಲಿ ಸಾಕೋದ್ರಿಂದ ಗೊಬ್ಬರನೂ ಇಲ್ಲೇ ಉಳಿಯುತ್ತೆ. ಒಂದು ಪ್ರಯತ್ನ ಮಾಡಿ, ಈಗ ನೀವು ಸಾಕಿದ್ರಲ್ಲ ಈ ಹಿಂದಿನ ಅನುಭವದೊಳಗೆ ಎಷ್ಟು ಸಾಕಿದ್ರಿ, ಅದು ಹೇಗೆ ಲಾಭದಾಯಕ ಅನಿಸಿತ್ತು ಅದನ್ನ ಸ್ವಲ್ಪ ಹೇಳಿ. ನಾವು ಹಿಂದೆ ಸಾಕಿದಾಗ ಸುಮಾರು 1-25 ಕುರಿ ಸಾಕಿದ್ವಿ. ಬಟ್ ನಮ್ಗೆ ಆಗ ಸಾಕೋದು ಕಷ್ಟ ಆಗಲಿಲ್ಲ, ಬೆಟ್ಟು ಮೇಯಿಸ್ಲಿಕ್ಕೆಲ್ಲ ಸಾಕಷ್ಟು ಫಾರೆಸ್ಟ್ ಲ್ಯಾಂಡ್ಸ್ಗಳೆಲ್ಲ ಇತ್ತು, ಚೆನ್ನಾಗಿರ್ತಿತ್ತು. ಬಟ್ ಮನೆಯಲ್ಲೇನು ನಾವು ಹುಲ್ಲು ಅಥವಾ ಇನ್ಯಾವುದೇ ಕುರಿಗಳಿಗೆ ಹಾಕೋ ಅವಶ್ಯಕತೆ ಇರಲಿಲ್ಲ, ಮತ್ತು ಕುರಿ ಗೊಬ್ಬರನೂ ಸಿಗ್ತಿತ್ತು, ಕುರಿ ವರ್ಷಕ್ಕೆ ಮಾರಾಟ ಮಾಡಲಿಕ್ಕೆ ಕೂಡ ಅವಕಾಶ ಇತ್ತು, ನಮಗೆ ಬೇಕಾಗಿ ಯೂಸ್ ಮಾಡ್ಕೊಳ್ಬೋದು, ಮಾರಾಟನೂ ಮಾಡ್ಬೋದು. ಮತ್ತು ನಮ್ಮ ಹಳ್ಳಿ ತಳಿ ಕುರಿಗಳು ಈ ಮಲೆನಾಡಿನ ಮಳೆಗೆ ಎಲ್ಲ ತಡೀತದೆ. ಮತ್ತೆ ಅವು ಎಷ್ಟು ವರ್ಷ ಸಾಕಿದ್ರಿ, ಹೆಂಗೆ ಬೆಳೆದು, ಎಷ್ಟು ತೂಕ ಬಂತು, ಹೆಂಗೆ ಮಾರಾಟ ಮಾಡಿದ್ರಿ? ಅದೊಂದು 10 ವರ್ಷ ಸಾಕಿದ್ವಿ, ಸುಮಾರು 10 ವರ್ಷ ಸಾಕಾಣಿಕೆ ಮಾಡಿದ್ವಿ. ಕುರಿಗಳು ಒಂದು 25 ಕೆಜಿ 30 ಕೆಜಿವರೆಗೆ ಗಂಡು ಕುರಿಗಳು ಬರುತ್ತೆ, ಸರಾಸರಿ 25 ಕೆಜಿ ಬರುತ್ತೆ. ಮಾರಾಟ ಮಾಡಿದ್ದು ಅದು ರೇಟ್ ಅದೆಲ್ಲ ಆವಾಗ ರೇಟ್ 10 ವರ್ಷ ಈ ಮೊದಲೆಲ್ಲ ಕಡಿಮೆ ಇತ್ತು. ಈಗ 25 ಕೆಜಿ ಕುರಿಗೆ ಬರ್ತಕ್ಕಂಥ ಕುರಿಯ ರೇಟು ಸುಮಾರು 30,000 ಆಗ್ತದೆ. 15 ಕಿಲೋ ಬರ್ತಕ್ಕಂಥ ಕುರಿಗೆ 20,000 ಆಗ್ತದೆ. ಆ ಥರ ಆಗ್ತದೆ. ಅಷ್ಟು ಬೇಡಿಕೆ ಇದೆ? ಬೇಡಿಕೆ ಇದೆ, ಸಾಕಷ್ಟು ಬೇಡಿಕೆ ಇದೆ. ಎಷ್ಟು ಸಾಕಿದ್ರು ಏನು ಸಮಸ್ಯೆ ಇಲ್ಲ? ಏನು ಮಾರಾಟದ ಸಮಸ್ಯೆನೇ ಇಲ್ಲ ಕುರಿಗೆ, ಸಾಕೋದೇ ಸಮಸ್ಯೆ. ಏನು ಸಮಸ್ಯೆ ಸಾಕೋದು? ಸಾಕೋದು ಅಂದರೆ ಒಂದು ಲೇಬರು ನಾವೇ ಮಾಡಬೇಕು, ಲೇಬರ್ ಸಿಗಲ್ಲ, ನಾವೇ ಮಾಡಬೇಕು. ಭಾಳ ಲೇಬರ್ ಬೇಕು. ಏನಾಗಿದೆ ನಮ್ಮದು, ನಮ್ಮ ಮಲೆನಾಡಲ್ಲಿ ಹೆಚ್ಚು ಕಷ್ಟಪಟ್ಟು ಬೆಳೆಯೋದನ್ನು ಬೆಳೆಯೂ ಬೆಳೆಯಲ್ಲ, ಈ ಸಾಕಾಣಿಕೆ ಮಾಡ್ತಕ್ಕಂಥ ಕೆಲಸನೂ ಮಾಡಲ್ಲ. ಅದೇ ನಾವು ಶಿವಮೊಗ್ಗ ಜಿಲ್ಲೆಗೆ ಹೋಲಿಕೆ ನೋಡಿದರೆ ಆ ಕಡೆ ಇದು ಬಯಲುಸೀಮೆ ಕಡೆ ಎಲ್ಲ ಹೆಚ್ಚು ಹೆಚ್ಚು ಇರಿಗೇಷನ್ನು ಕಲ್ಟಿವೇಷನ್ನು ಮಾಡಿ ಹೆಚ್ಚು ಇಳುವರಿಯನ್ನು ಪಡಿತಾರೆ. ಬಟ್ ನಮ್ಮಲ್ಲಿ ಹೆಚ್ಚು ಏನಂದರೆ ಮುಖ್ಯವಾಗಿ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ, ನಿರಾಸಕ್ತಿ ಇದೆ. ಕಾರಣ ಅಂದರೆ ಅಪ್ಪ ಅಮ್ಮ ಅನ್ಎಜುಕೇಟೆಡ್ ಆದರೂ ಕೃಷಿ ಭೂಮಿಯನ್ನು ನಡೆಸ್ಕೊಂಡು ಚೆನ್ನಾಗಿ ಮಾಡ್ತಾ ಬಂದಿದ್ರು. ಇವತ್ತು ಯುವಕರು ಏನು ಮಾಡಿದ್ದಾರೆ ಅಂದರೆ ಕೃಷಿ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇಲ್ಲ. ಯಾಕಂದರೆ ಕೃಷಿ ಅಂದ್ರೇ ನಷ್ಟ ಆಗುತ್ತೆ, ಲಾಭದಾಯಕವಾದಂಥ ಉದ್ಯಮ ಅಲ್ಲ ಅಂತ ಹೇಳ್ತಕ್ಕಂಥ ಭಾವನೆ ಇದೆ. ಬಟ್ ಅದನ್ನು ಸರಿಯಾಗಿ ಸಮರ್ಪಕವಾಗಿ ವೈಜ್ಞಾನಿಕವಾದಂಥ ಕೃಷಿ ವಿಧಾನವನ್ನು ಬಳಸಿ ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಒಳ್ಳೆಯ ಈಲ್ಡನ್ನು ಪಡೆಯಬಹುದು. ನಮ್ಗೆ ಇವತ್ತು ಸಾಧ್ಯತೆ ಇದೆ. ಮತ್ತು ನೀವು ಯುವಕರಾಗಿ ಈ ನಿಟ್ಟಿನೊಳಗೆ ನಿಮಗೆ ಒಂದು ಜ್ಞಾನನೂ ಇದೆ. ಆದಾಯ ಬರುವಾಗ ವಯಸ್ಸಿದ್ದಾಗ ಇನ್ನೆಲ್ಲನೂ ಅಳವಡಿಸ್ಕೋಬೇಕು. ನಾವು ಆರ್ಥಿಕವಾಗಿ ಒಂದು ಸ್ವಲ್ಪ ಮುಂದುವರೆದು ಅಂತೇಳಿದ್ರೆ ಮತ್ತೆ ಇನ್ನೂ ಏನೇನೋ ಮಾಡಲಿಕ್ಕೆ ಆಲೋಚನೆಗಳು ಬರ್ತವೆ. ನಮ್ಮ ಕೈಯಲ್ಲೇ ಕಾಸಿಲ್ಲ ಅಂದರೆ ಕನಸು ಕಟ್ಟಕ್ಕೆ ಆಗಲ್ಲ. ಹೌದು, ಈಗ ಅದಕ್ಕೆ ಸರ್ಕಾರದಿಂದ ಕೃಷಿ ಸಹಾಯ ಧನ ಮತ್ತು ಕೃಷಿ ಸಾಲಗಳು, ಸಾಲ ಸೌಲಭ್ಯಗಳು ಕೂಡ ಸಿಗ್ತಾ ಇದ್ದಾವೆ. ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ ಸರ್ಕಾರ ಕೃಷಿ ಅಭಿವೃದ್ಧಿ ಮಾಡಲಿಕ್ಕೆ ಕೃಷಿಕರನ್ನು ಎತ್ತರಿಸೋದಕ್ಕಾಗಿ ಸಾಲ ಮನ್ನಾ ಮಾಡುವ ಯೋಜನೆಯಿಂದ ಕೃಷಿಕರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲ್ಲ. ಬದಲಾಗಿ ಕೃಷಿಗೆ ಬೇಕಾದಂಥ ಸಂಪನ್ಮೂಲಗಳನ್ನು, ಉಪಕರಣಗಳನ್ನು, ಸಲಕರಣೆಗಳನ್ನು ಉಚಿತವಾಗಿ ಸರ್ಕಾರ ಪೂರೈಕೆ ಮಾಡಬೇಕು. ರಸಗೊಬ್ಬರಗಳನ್ನು ಉಚಿತವಾಗಿ ಪೂರೈಕೆ ಮಾಡಬೇಕು, ಅಗ್ಗದ ಕಡಿಮೆ ದರದಲ್ಲಿ ಪೂರೈಕೆ ಮಾಡಬೇಕು. ಉತ್ತಮ ತಳಿಯ ಸೀಡ್ಸ್ಗಳನ್ನು ಸರ್ಕಾರ ಸಕಾಲಕ್ಕೆ ಸರಿಯಾಗಿ ರೈತರಿಗೆ ಪೂರೈಕೆ ಮಾಡಬೇಕು. ಹಾಗೆ ಮಾಡೋದ್ರಿಂದ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾರೆ ಹೊರತು ಸಾಲ ಮನ್ನಾ ಮಾಡಿ ಸೌಲಭ್ಯ ಕಲ್ಪಿಸಿಕೊಡೋದ್ರಿಂದ ರೈತರು ಹೆಚ್ಚು ಕೃಷಿ ಕಡೆಗೆ ಒಲವನ್ನು ತೋರಿಸ್ಲಿಕ್ಕೆ ಆಗಲ್ಲ. ಸಾಲ ಮಾಡೋದ್ರಲ್ಲೇ ಅವರು ಹೆಚ್ಚು ತೊಡ್ಕೊಳ್ತಾರೆ ಹೊರತು ಭೂಮಿನ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಆಗಲ್ಲ. ಅದಕ್ಕಾಗಿ ಉತ್ತಮ ತಳಿಯ ಸೀಡ್ಸ್ ಪೂರೈಕೆ ಮಾಡಬೇಕು. ಉತ್ತಮ ನಾವು ಹೇಳಿದ್ವಲ್ಲ ಈಗ ಬೇರೆ ಬೇರೆ ದೇಶದಲ್ಲಿ ಕೃಷಿ ಸಲಕರಣೆಗಳು 10 ಮಂದಿ ಆಳು ಕೆಲಸ ಮಾಡೋದನ್ನು ಒಂದೇ ಮಷಿನ್ ಕೆಲಸ ಮಾಡುತ್ತೆ, 100 ಮಂದಿ ಮಾಡೋದನ್ನು ಒಂದೇ ಮಷಿನ್ ಕೆಲಸ ಮಾಡತಕ್ಕಂಥ ಮಷಿನ್ಗಳಿದ್ವಿ. ಅಂಥ ಯಂತ್ರೋಪಕರಣಗಳನ್ನು ನಮ್ಮ ಕೃಷಿ ಪ್ರಧಾನವಾದಂಥ ದೇಶದಲ್ಲಿ ರೈತರಿಗೆ ಪೂರೈಕೆ ಮಾಡಬೇಕು ಸರ್ಕಾರ. ಅದು ಮಾಡೋ ಅಂಥ ಸಹಾಯ ಮಾಡಿದರೆ ಕೃಷಿ ಪ್ರಧಾನವಾದಂಥ ದೇಶದಲ್ಲಿ ಕೃಷಿಕರು ಅಭಿವೃದ್ಧಿ ಹೊಂದ್ತಾರೆ ಮತ್ತು ಕೃಷಿ ಕಡೆ ಹೆಚ್ಚು ಒಲವನ್ನು ತೋರಿಸ್ತಾರೆ. ಕೃಷಿಯಲ್ಲಿ ಯಾಕೆ ಆದಾಯ ಗಳಿಕೆ ಮಾಡಲಿಕ್ಕಾಗಲ್ಲ ಹೇಳೋದು, ನಾವು ಅದಕ್ಕೆ ಸರಿಯಾದ ಉತ್ತರ ಕೊಡಲಿಕ್ಕೆ ಆಗುತ್ತೆ. ಇವತ್ತಿಗೂ ಕೂಡ ಕೃಷಿ ಚೆನ್ನಾಗಿ ಮಾಡಿದರೆ, ಪ್ರಗತಿಪರವಾದಂಥ ಕೃಷಿ ಮಾಡಿದರೆ ಒಳ್ಳೆಯ ಬೆಳೆಯನ್ನು ಬೆಳಿಬೋದು. ಒಳ್ಳೆಯದು ನಾರಾಯಣ ನಾಯ್ಕ ಅವರೇ, ಇಷ್ಟೆಲ್ಲ ಒಬ್ಬ ವಿದ್ಯಾವಂತ ಕೃಷಿಕನಾಗಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಕೃಷಿಯೊಳಗೆ, ಮತ್ತು ನಿಮಗೆ ಸಾಧ್ಯವಾದದ್ದನ್ನು ಏನೇನೆಲ್ಲ ಮಾಡಿದಿರಿ, ಈ ನಿಟ್ಟಿನೊಳಗೆ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಧನ್ಯವಾದಗಳು. ಕೃಷಿ ಅನುಭವಗಳು ಕುರಿತು ನಾರಾಯಣ ತಿಮ್ಮ ನಾಯ್ಕ ಸಿದ್ದಾಪುರ ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳೆ ಸಾಯಂಕಾಲ 6:50 ಪ್ರಸಾರವಾಗಲಿದೆ ಕಿಸಾನವಾಣಿ. ಕೃಷಿ ಅನುಭವಗಳು ಜೊಯ್ಡಾದ ರೈತ ಜಗನ್ನಾಥ ದತ್ತಾತ್ರೇಯ ಗಾಂವ್ಕರ್ ಅವರೊಡನೆ ಸಂದರ್ಶನ ಹಾಗೂ ಅಡಿಕೆ ತೋಟದಲ್ಲಿ ಕಾಳುಮೆಣಸು ಬೆಳೆ ನಿರ್ವಹಣೆಯ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕೆಎನ್ ಹೆಗಡೆ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ಆಕಾಶವಾಣಿ ಕಾರವಾರ, ಸಮಯ 7:20. ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಚಂದ್ರಕಾಂತ ಗೌಡ ಮತ್ತು ಸಂಗಡಿಗರಿಂದ ಜಾನಪದ ಹಾಡುಗಳು. ತಾಯೇ ವರ್ದಮಗಳೇ ಚೂಳಿ ಚಂದ್ರನ ಮ್ಯಾನೋ, ತಾನೋ ತನ ಮಗಳ ತೊಡೆ ಮ್ಯಾನೋ, ಮಗಳ ತನಿ ಚಂದ್ರನ ಮ್ಯಾನೋ, ತಾಯು ತಂದೆ ಮಗಳ ತೊಡೆ ಮ್ಯಾನೋ, ತಾಯು ತನ ಮಗಳ ತೊಡೆ ಮ್ಯಾನಿ ಕುಳ್ಳಿ ಚಿಕಂಡೆ ಕೆನ್ನೆ ಕುಡುದಲ್ಲ ಬಳೋಗ್ಯರೋ, ತನ್ನ ಮಳ ತಡೆ ಮನಿ ಕುಳ್ಳಿ ತಿಕಂಡೆ ಕ್ಯಾನಿ ಕುದುಲಲ್ಲ ಬಳೋಗ್ಯಾಳೋ, ಕುದುಲಲ್ಲ ಬಳಗಳೋ ನಾಯವೇ ಏನಾಗಕ್ಕೆ ಮಗಳೇ ಬಳ ಉಳಿಯೋ, ಬಳಗಳ ತಾಯೇ ಕೇಳೇ ಏನಾಗಕ್ಕೆ ಮಗಳೇ ಬಳ ಉಳಿಯೋ, ಮೊನ್ನಗೆ ನಾಲೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ, ನಾನೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋ, ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಗಳಿಯಾನೋ, ಮೆಟ್ಟ ಗಳಿಯದ ತಾಯೇ ಕೇಳೆ ಬೇಕೆ ಮಗಳೇ ಬಳ ಉಳಿಯೋ, ಒಳಗಿರುವ ಚಿರ ಕೌಲಿ ಕೊಟ್ಟೋ ಬೇಗೆ ಮಗಳೇ ಬಳ ಉಳಿಯೋ, ಬೇಕೆ ಮಗಳೇ ಬಳ ಉಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋ, ಮಗಳ ಬಳ ಉಳಿತಾಯೇ ಕೇಳೆ ಬಾಗಿಲ ನಂಬಿರುವ ಚಚ ಮರಲೋ, ಮುಂದಿನ ಚಚ ಮರ ಕೊಟ್ಟರೋ ತೋ ಬಾಗಿಲ ಮೆಟ್ಟೆ ಗಳಿಯಾನೋ, ಚಚ ಮರ ಕೊಟ್ಟರೋ ತೋ ಬಾಗಿಲ ಮೆಟ್ಟ ಗಳಿಯಂದೋ, ಹೊಟ್ಟೆ ಒಳಗಲ್ಲ ಕಳ ಮಳೆಯೋ, ಮಗಳೇ ಮೆಟ್ಟಂಗಳಗಳವಾಗೇ ಹೊಟ್ಟೆ ಒಳಗಲ್ಲ ಕಳ ಮಳೆಯೋ, ಒಳಗಲ್ಲ ಕಳ ಮಳೆ ಕಂಗಳ ಮಳೆಯೋ, ಹುಟ್ಟಿದ ಮಗಳೇ ಮಣಿಯೋಳ ಕಳ ಮಳೆ ತಂಗಳ ಮಳಿಯೋ, ಒಟ್ಟ ಮಗಳೇ ನರ ಮನೆಗೋಗಳೇ ನರ ಮನೆಗೋಗುವಾಗೆ ಮಗಳ ತರುವ ಬರ ಕೊಳೋ, ಮಗಳೇ ನರ ಮನೆಗೋಗುವಾಗೆ ಮಗಳ ತರುವ ಚೆನ್ನದಾವೋ ಮನೆ ಮಗಳೇ ಕುಳ್ಳೋ ತೆಣೆ ಮ್ಯಾನೋ ಮಗಳೊಗುವಾಗ ಮನೆಯೇ ಭಿನ್ನದಾವೋ ಮನೆ ಮಗಳೇ ಕುಳ್ಳೋ ತೆಣೆಯೋ ರುಜ್ಯನೋ ಮಗಳೇ ಕುಳ್ಳು ತೆಣೆ ಮೇಲೆ ಅಪ್ಪ ಕೇಳೋ ಮಗಳಂತ ರುವ ಮಗಳಾಂತರುವ ಬರ್ಕೊಳ್ಳ ಪಲ ಕೇಳೋ ರುವ ನೋಡ ಜಾನ ಮರ ಕೊಳ್ಳೋಂತರುವ ಬರ್ಕೊಳ್ಳಪ್ಪ ಕೇಳೋ ರುವ ನೋಡ ಜಾನ ಮರ ಕೊಳ್ಳೋ ಕಲತೆಯೋ ಕಲ ಕಲತೆ ಮರದೆಯೋ ಮಳಗಿರುವ ಕಲೋರಿಯೋ ಆಡ ಕಲ ಚಲೋ ಕಲ ಕಲುತೆ ಮರದೆಯೋ ಕಲ ಒಳಗಿರುವ ಗುಮೋರಿಯೋ ಒಳಗಿನ ಬಂಗ್ರಿ ಗಣೇ ಕಳೋ ಬೆಂಗಳ ತಿಂದಾಡ ಕಲಾತೆಯೋ ಕಲತೆ ಬಗ್ತಾರ ಮಗಳೇ ಕಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಬಗ್ತಾರ ಮಗಳೇ ಕಾಯ ತಿಂದಾಡ ಕಲತೆ ಬಗ್ತಾರ ಮಗನೇ ಎಲ್ಲ ತಿಂದಾಡ ಮರ ಹಾಕೊಂಡು ತಿಂದಾಡ ಕಲತೆ ಬಗ್ತಾರ ಮಗಳೇ ಎಲ್ಲ ತಿಂದಾಡ ಮರ ಹಾಕೋ ಬರಿ ಗಿಡ ಉಡ್ಡೆಗೆ ಬರಿಗೆ ನೆರಳಾಗಿದ್ದು ಮನೆಗೆ ಎರವಾದೆ ಮನಗೆ ಇರುವಾಗ ನಡೆದವೋ ನೀ ಕ್ವಾಟ ಮನಗೆ ಚೋರಾದೋ ಕ್ವಾಟ ಮನಗೆ ಚೋರಾದೋ ಎಣ್ಣು ಒಡೆ ಬೇಡ ಎರವರು ನರು ಕೊಡಬೇಡೋ ಬಯೋ ಬ್ಯಾಡೋ ಗಂಡಿ ಎಂಬದೆ ಗಂಡಾರ ಲಕ್ಷ್ಮೀ ಚಂದ್ರಕಾಂತ ಗೌಡ ಮತ್ತು ಸಂಗಡಿಗರಿಂದ ಜಾನಪದ ಹಾಡುಗಳನ್ನು ಕೇಳಿದಿರಿ. ಈಗ ಎಂಕಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಚಿಗಂಟನೆ ಕಟ್ಟಿ ಗುತ್ತಿ ಗೊಂದಾಲೆ ಕಳು ಜ್ಞಾನ ತಿಗಂದ್ವಾಲೆ ಕಳು ಜ್ಞಾನ ಗೊಂದಾಲೆ ಏನೇಳಿ ಕಳು ಜ್ಞಾನ ಗುತ್ತಿಂದ ಬರಲಿ ಕಾಂಬ ಬರಲಿ ಬರಲಿ ಕಂಬ ಬರಲಿ ಬರಲಿ ಕಂಬ ಬರಲಿ ರೋ ಮನಿಗೆ ಗೋತಿ ನಾಡ ಚರಿ ಮಗ ಬರಲಿ ನಾಡ ಚರಿ ಮಗ ಬರಲಿ ನಾಡ ಚರಿ ಮಗ ಬಂದು ಮೋ ಪನ ಕೇತಿ